ಪೋಸ್ಟ್ ಬಾಕ್ಸ್ ನಂಬರ್ 111 ಆಕಾಶವಾಣಿ ದೆಹಲಿ ಇಲ್ಲಿಗೆ ತಲುಪಿಸಬಹುದು. ನೀವು ನಮೋ ಆಪ್ ಅಥವಾ ಮೈ ಗೌ ಓಪನ್ ಫೋರಂನಲ್ಲಿ ಕೂಡ ನಿಮ್ಮ ಸಲಹೆಗಳನ್ನು ಹಂಚಿಕೊಳ್ಳಬಹುದು. ಮನ್ ಕಿ ಬಾತ್ ಕೇಳಲು ಮರೆಯದಿರಿ. ಮೇ 29 ಭಾನುವಾರ ಬೆಳಗ್ಗೆ 11 ಗಂಟೆಗೆ ಜನಮನದ ಧ್ವನಿ ಮನ್ ಕಿ ಬಾತ್. ಮನ್ ಕಿ ಬಾತ್ ಆಕಾಶವಾಣಿ ಹೊಸಪೇಟೆ. ಕೃಷಿ ಸಹಕಾರ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ ಪ್ರಸ್ತುತಪಡಿಸುವ ಕಾರ್ಯಕ್ರಮ ಕಿಸಾನ್ ವಾಣಿ ಗ್ರಾಮಾಂತರಂಗ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ. ಸಿಗುವುದು ಪೆನ್ಷನ್ನ ಆಸರಿಯು ಆಗದು ನಿರಾಸರೆ, ಇನ್ನು ಸಿಗುವುದು ಸಂತಸದ ಕ್ಷಣವು, ಕಳೆಯುವುದು ಸುಖದಿಂದ ವೃದ್ಧಾಪ್ಯ. ರಕ್ಷಿತ ಆಗುವ ಅನ್ನದಾತ, ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಇಂದಿನ ಗ್ರಾಮಾಂತರಂಗ ಕಾರ್ಯಕ್ರಮ ಕೇಳುವ ರೈತ ಬಾಂಧವರಿಗೆಲ್ಲ ಶರಣಾರ್ಥಿಗಳು ಹಾಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ಕೆಳಗರೆ ಇಂದಿನ ಕಾರ್ಯಕ್ರಮದಲ್ಲಿ ಜೇನು ಸಾಕಣೆಯಿಂದ ರೈತರಿಗಾಗುವಂತಹ ಉಪಯೋಗಗಳು ಈ ಕುರಿತು ಡಾಕ್ಟರ್ ಬದರಿ ಪ್ರಸಾದ್ ಅವರೊಂದಿಗೆ ಸಂದರ್ಶನ, ನಂತರ ಗ್ರಾಮೀಣ ಶೀತಕ ಈ ಕುರಿತು ಡಾಕ್ಟರ್ ಶಿಲ್ಪಾ ಅವರಿಂದ ಕಿರು ಮಾಹಿತಿಯನ್ನು ಕೇಳಲಿದ್ದೀರಿ. ಪುಟ್ಟದೊಂದು ಪ್ರಕಟಣೆ, ನಂತರ ಸಂದರ್ಶನ. ಬೆಂಗಳೂರಿನ ಇಂದಿರಾನಗರದಲ್ಲಿರುವ ಶ್ರೀ ರಾಕುಂ ಅಂಧರ ಶಾಲೆಯಲ್ಲಿ ನರ್ಸರಿಯಿಂದ ಸ್ನಾತಕೋತ್ತರ ಎಂಎ ಪದವಿ ತರಗತಿಗಳವರೆಗೆ ಉಚಿತ ವಸತಿ ಸಹಿತ ಶಿಕ್ಷಣವನ್ನು ನೀಡಲಾಗುತ್ತಿದೆ. ಅಂಧ ಮಕ್ಕಳು, ಪೂರ್ಣ ದೃಷ್ಟಿಮಾಂದ್ಯರು, ಅಲ್ಪದೃಷ್ಟಿಮಾಂದ್ಯರು ಹಾಗೂ ಅನಾಥ ಮಕ್ಕಳಿಗೆ ಪ್ರವೇಶ ಪ್ರಾರಂಭವಾಗಿದೆ. ಪ್ರವೇಶಾತಿಯ ಸಮಯ ಬೆಳಗ್ಗೆ 9:30-12:00. ಭೇಟಿ ನೀಡಿ ಶ್ರೀ ರಾಕುಂ ಸ್ಕೂಲ್ ಫಾರ್ ದ ಬ್ಲೈಂಡ್, No. 421/1, ಶ್ರೀಕೃಷ್ಣ ದೇವಸ್ಥಾನದ ರಸ್ತೆ, ಇಂದಿರಾನಗರ ಫಸ್ಟ್ ಸ್ಟೇಜ್, ಬೆಂಗಳೂರು. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ 0802525215253. ಕೇಳಿ, ಬದರಿ ಪ್ರಸಾದ್ ಅವರೊಂದಿಗೆ ಸಂದರ್ಶನ ಮೂಡಿಬರಲಿದೆ. ಆತ್ಮೀಯ ರೈತ ಬಾಂಧವರೇ, ನಾವಿವತ್ತು ಕೇಂದ್ರ ಸರ್ಕಾರ ಜಾರಿಗೆ ತಂದಿರತಕ್ಕಂತಹ ಬಹಳ ವೈಶಿಷ್ಟ್ಯಪೂರ್ಣವಾದಂತಹ ಯೋಜನೆ ಆತ್ಮ ನಿರ್ಭರ ಯೋಜನೆಯ ಬಗ್ಗೆ ಸ್ವಲ್ಪ ಮಾಹಿತಿಯನ್ನ ಪಡ್ಕೊಳ್ಳೋಣ. ನಮ್ಮ ದೇಶ ಇವತ್ತು ನಾವು ಗಮನಿಸಿದ್ರೆ ಕೋವಿಡ್ ನಿಂದ ಅಥವಾ ಕೊರೋನಾ ವೈರಸ್ ಈ ಒಂದು ಹಾವಳಿಯಿಂದ ನಲಿಗೆ ಹೋಗಿರ್ತಕ್ಕಂತಹ ಈ ಒಂದು ಸಂದರ್ಭದಲ್ಲಿ ದೇಶದ ಎಲ್ಲ ಪ್ರಜೆಗಳಿಗೆ, ರೈತರಿಗೆ, ಉದ್ಯಮಿಗಳಿಗೆ, ಕಾರ್ಮಿಕರಿಗೆ, ಪ್ರಮುಖವಾಗಿ ಎಲ್ಲರಿಗೆ ಸಹಕಾರ ಆಗ್ತಕ್ಕಂತಹ ಅವರ ಒಂದು ಆರ್ಥಿಕ ಶಕ್ತಿಯನ್ನು ವೃದ್ಧಿಸಲಿಕ್ಕೋಸ್ಕರ ತಂದಿರತಕ್ಕಂತಹ ಒಂದು ಯೋಜನೆ ಆತ್ಮ ನಿರ್ಭರ ಯೋಜನೆ. ಈ ಒಂದು ಆತ್ಮ ನಿರ್ಭರ್ ಈ ಒಂದು ಪದವನ್ನು ಕನ್ನಡೀಕರಣಗೊಳಿಸಿದ್ರೆ ಸ್ವಾವಲಂಬನೆ ಅಥವಾ ತನ್ನ ಕಾಲ ಮೇಲೆ ತಾನು ನಿಂತುಕೊಳ್ಳೋದು ಅಂತಕ್ಕಂತಹ ಒಂದು ಅರ್ಥವನ್ನ ನಾವು ಗಮನಿಸಬಹುದು. ಈ ಯೋಜನೆಯ ಪ್ರಮುಖ ಉದ್ದೇಶನೂ ಅಷ್ಟೇ, ಈ ಒಂದು ದೇಶದ ಆರ್ಥಿಕತೆಗೆ ಪೆಟ್ಟು ಬಿದ್ದಂತಹ ಈ ಒಂದು ಕೊರೋನಾ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಪ್ರತಿಯೊಬ್ಬ ನಾಗರಿಕರು ಸ್ವಾವಲಂಬಿಗಳಾಗಿ ತಮ್ಮ ಆರ್ಥಿಕ ಶಕ್ತಿಯನ್ನು ವೃದ್ಧಿಸಿಕೊಂಡು ತಮ್ಮ ಕಾಲ ಮೇಲೆ ನಿಂತುಕೊಳ್ಳಲಿಕ್ಕೆ ಯಾವ ರೀತಿ ಸಹಕಾರ ಆಗುತ್ತೆ ಅಂತಹ ಒಂದು ಯೋಜನೆಯನ್ನ ತರಬೇಕು ಅಂತೇಳಿ ಸನ್ಮಾನ್ಯ ಪ್ರಧಾನಮಂತ್ರಿಗಳು ಈ ಒಂದು ಯೋಜನೆಯನ್ನ ದೇಶದಲ್ಲಿ ಜಾರಿಗೆ ತಂದಿದ್ದಾರೆ. ಬಹಳ ಪ್ರಮುಖವಾಗಿ ಈ ಒಂದು ಯೋಜನೆಯ ಅಂಶ ಅಂತ ಹೇಳಿದ್ರೆ ನಮ್ಮ 20,00,000 ಕೋಟಿಯ ಒಂದು ಬಜೆಟ್ ಅನ್ನ ಈ ಒಂದು ಯೋಜನೆಗೆ ನಿಗದಿಗೊಳಿಸಿದ್ದಾರೆ. ನಮ್ಮ GDPಯ ಶೇಕಡ 10% ಬಜೆಟ್ ಈ ಒಂದು ಯೋಜನೆಯ ಪರಿವಿಧಿಯಲ್ಲಿ ಬರ್ತಾ ಇದೆ. ಸೊ ಇಂತಹ ಒಂದು ಯೋಜನೆಯನ್ನ ಕೇವಲ ರೈತರಿಗಾಗ್ಲಿ, ಉದ್ಯಮಿಗಳಿಗೆ ಅಥವಾ ಕಾರ್ಮಿಕರಿಗೆ ಅಂತ ಪ್ರತಿಯೊಬ್ಬರಿಗೂ ಅನ್ವಯವಾಗುವಂತೆ ಈ ಯೋಜನೆಯ ಒಂದು ಅನುಕೂಲಗಳನ್ನ ಕಲ್ಪಿಸಿಕೊಟ್ಟಿದ್ದಾರೆ. ಅದರಲ್ಲಿ ವಿಶೇಷವಾಗಿ ಈ ಯೋಜನೆಯನ್ನ ನಮ್ಮ ಕೃಷಿಯಲ್ಲಿ ಸಂಬಂಧಪಟ್ಟಂಗೆ ಕೃಷಿಕರಿಗಾಗಿ, ರೈತ ಬಾಂಧವರಿಗಾಗಿ ಜೇನು ಸಾಕಾಣಿಕೆಯ ಒಂದು ವಿಶೇಷ ಘಟಕದಡಿ ಇದನ್ನ ಕೊಟ್ಟಿರುವಂತದನ್ನ ನಾವು ಕಾಣಬಹುದು. ಈ ಒಂದು ಯೋಜನೆಗೆ ಸುಮಾರು 500 ಕೋಟಿ ಅಂದ್ರೆ ಜೇನು ಸಾಕಾಣಿಕೆ ಅಥವಾ ಜೇನು ಕೃಷಿಗೆ ಸಹಕಾರಿಯಾಗುವಂತೆ 500 ಕೋಟಿ ರೂಪಾಯಿಗಳ ಒಂದು ಬಜೆಟ್ ಅನ್ನ ಮೀಸಲಾಗಿ ಈ ಒಂದು ಯೋಜನೆ ಅಡಿಯಲ್ಲಿ ಇಟ್ಟಿದ್ದಾರೆ. ಸೊ ಹಾಗಾಗಿ ಯಾಕೆ ಇಡೀ ಬೇರೆ ಎಲ್ಲ ಉತ್ಪನ್ನಗಳಿರ್ಬೋದು, ಪ್ರತಿಯೊಂದು ಘಟಕಗಳಿರ್ಬೋದು, ಕೃಷಿಯಲ್ಲಿ ಸಾಕಷ್ಟು ವಿಭಾಗಗಳಿದ್ರು ಯಾತಕ್ಕೋಸ್ಕರ ಜೇನು ಕೃಷಿಗೆ ಈ ಒಂದು ಯೋಜನೆ ಅನ್ವಯ ಆಯಿತು ಅಥವಾ ಜೇನು ಕೃಷಿಗೆ ಯಾಕೆ ಇಷ್ಟೊಂದು ಅನುದಾನವನ್ನ ಮೀಸಲಿಟ್ಟಿದ್ದಾರೆ ಅನ್ನೋದನ್ನ ನಾವು ಗಮನಿಸಬೇಕು. ಮೂಲತಃ ಜೇನು ಹುಳ ಅನ್ನೋದಕ್ಕಂಥದ್ದು ಸಹ ಒಂದು ಸಂಘ ಜೀವಿ ಅಥವಾ ಸಮಾಜ ಜೀವಿ. ಈ ಒಂದು ತನ್ನ ಆಹಾರವನ್ನ ತಾನೇ ಸಂಪಾದನೆ ಮಾಡಿಕೊಂಡು ತಾನು ಬದುಕೋದ್ರ ಜೊತೆಗೆ ತನ್ನ ಕುಟುಂಬದಲ್ಲಿರ್ತಕ್ಕಂತಹ ಇತರ ಎಲ್ಲ ಸದಸ್ಯರುಗಳಿಗೂ ಸಹ ಅದು ಉಣಿಸಿ ರೈತನಿಗೆ ಒಂದು ಆರ್ಥಿಕ ಶಕ್ತಿಯನ್ನು ನೀಡತಕ್ಕಂತಹ ಜೇನು ಮತ್ತೆ ಇತರ ಉತ್ಪನ್ನಗಳನ್ನ ನೀಡ್ತದೆ. ಮತ್ತೆ ಅಪರೋಕ್ಷವಾಗಿ ಅಂದ್ರೆ ನಮ್ಮ ಕಣ್ಣಿಗೆ ಕಾಣಿಸದಂತೆ ಬೆಳೆಗಳಲ್ಲಿ ಪರಾಗಸ್ಪರ್ಶವನ್ನ ಮಾಡಿ ಬೆಳೆಗಳ ಇಳುವರಿಯನ್ನು ಹೆಚ್ಚಿಸಲಿಕ್ಕೆ ಸಹಕಾರಿಯಾಗುತ್ತೆ. ಹಾಗಾಗಿ ಈ ಒಂದು ಕೋವಿಡ್ ಅವಧಿಯಲ್ಲೂ ಸಹ ಅಷ್ಟೇ ಈ ಒಂದು ಜೇನು ಕೃಷಿಯನ್ನ ಅವಲಂಬಿಸಿದಂತಹ ಯಾವುದೇ ಒಬ್ಬ ಜೇನು ಕೃಷಿಕ ಅದಕ್ಕಾಗಿ ವಿಶೇಷವಾಗಿ ಯಾವುದೇ ಒಂದು ಆಹಾರವನ್ನಾಗ್ಲಿ ಅಥವಾ ಅದಕ್ಕೋಸ್ಕರ ವಿಶೇಷವಾದಂತಹ ಹೊಲಗಳಲ್ಲಿ ಬೆಳೆಗಳನ್ನಾಗ್ಲಿ ಬೆಳೆಯಬೇಕಾಗಿರ್ಲಿಲ್ಲ. ತನ್ನಷ್ಟಕ್ಕೆ ತಾನು ಎಂತಹ ದೇಶದ ಎಂತಹ ಸ್ಥಿತಿಯಲ್ಲಿದ್ರೂ ಸಹ ತನ್ನ ಆಹಾರವನ್ನ ತಾನು ತನ್ನ ಚಾಕಚಕ್ಯತೆಯಿಂದ ಪಡ್ಕೊಂಡು ದೇಶವನ್ನ ಸದೃಢಗೊಳಿಸುವಲ್ಲಿ ರೈತನ ಆರ್ಥಿಕ ಶಕ್ತಿಯನ್ನು ಹೆಚ್ಚಿಸುವಲ್ಲಿ ಈ ಒಂದು ಕೃಷಿ ಸಾರ್ಥಕವಾಯಿತು. ಹಾಗಾಗಿ ಈ ಒಂದು ಜೇನು ಕೃಷಿಯನ್ನ ಈ ಒಂದು ಆತ್ಮನಿರ್ಭರ ಯೋಜನೆಯಲ್ಲಿ ತಂದಿದ್ದಾರೆ. ಹಾಗಾಗಿ ಈ ಒಂದು ಪ್ರಮುಖ ಘಟ್ಟವನ್ನ ಈ ಒಂದು ಜೇನು ಕೃಷಿಯನ್ನ ನಾವು ಯಾವ ರೀತಿಯಾಗಿ ಅಳವಡಿಸ್ಕೊಳ್ಬಹುದು ತಿಳ್ಕೊಳ್ಳೋಣ. ನಮ್ಮ ತೋಟಗಾರಿಕಾ ಇಲಾಖೆಯ ಅಂದ್ರೆ ಈ ಯೋಜನೆಯನ್ನ ತೋಟಗಾರಿಕಾ ಇಲಾಖೆಯ ಮುಖಾಂತರ ನಮ್ಮ ಅಳವಡಿಸ್ತಾ ಇದ್ದಾರೆ. ಹಾಗಾಗಿ ಇದನ್ನ ನಾವು ಯಾವುದೇ ಒಂದು ಈ ಯೋಜನೆಯ ಸವಲತ್ತುಗಳನ್ನ ನಾವು ಪಡ್ಕೊಳ್ಬೇಕಂತ ಹೇಳಿದ್ರೆ ಬಹಳ ಪ್ರಮುಖವಾಗಿ ತೋಟಗಾರಿಕೆ ಇಲಾಖೆಗೆ ಭೇಟಿ ನೀಡಬೇಕು. ತೋಟಗಾರಿಕೆ ಇಲಾಖೆಯ ಸಹಾಯಕ ನಿರ್ದೇಶಕರನ್ನಾಗ್ಲಿ ಅಥವಾ ಆ ಒಂದು ವ್ಯಾಪ್ತಿಯಲ್ಲಿ ಬರತಕ್ಕಂತಹ ತೋಟಗಾರಿಕಾ ಅಧಿಕಾರಿಗಳನ್ನಾಗ್ಲಿ ನಾವು ಸಂಪರ್ಕ ಮಾಡಬೇಕಾಗತ್ತೆ ಈ ಯೋಜನೆಯ ಒಂದು ಲಾಭ ಪಡ್ಕೊಳ್ಬೇಕಾದ್ರೆ. ಹಾಗಾಗಿ ಈ ಯೋಜನೆಯ ರೂಪುರೇಷೆ ಏನು ಅಂತ ಹೇಳಿದ್ರೆ, ಮೊದಲು ಬರೀ ಕೃಷಿಕರಿಗೆ ಮಾತ್ರ ಜೇನು ಕೃಷಿ ಅಥವಾ ಜೇನು ಕೃಷಿಯ ಒಂದು ಸಹಾಯಧನ ಲಭ್ಯ ಆಗ್ತಾ ಇತ್ತು. ಅದು 40% ಸಹಾಯಧನ ಇತ್ತು. ಆದ್ರೆ ಈ ಒಂದು ಯೋಜನೆಯಡಿಯಲ್ಲಿ ಸಾಮಾನ್ಯ ವರ್ಗದ ರೈತರಿಗೆ 75% ಹಾಗೂ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಒಳಗೊಂಡಂತಹ ರೈತರಿಗೆ 90% ಸಹಾಯಧನ ಇದೆ. ಅಂದ್ರೆ ಒಂದು ಪೆಟ್ಟಿಗೆ ಅಂದ್ರೆ ಒಂದು ಜೇನು ಕುಟುಂಬ ಜೇನು ಪೆಟ್ಟಿಗೆ ಮತ್ತು ಸ್ಟ್ಯಾಂಡ್ ಸೇರಿ ಒಟ್ಟು ಬೆಲೆ 4,500 ರೂಪಾಯಿ ಆಗುತ್ತೆ. ಅದರಲ್ಲಿ ಸಾಮಾನ್ಯ ವರ್ಗದವರಿಗೆ 3,375 ರೂಪಾಯಿಗಳ ಒಂದು ಸಹಾಯಧನ ಈ ಯೋಜನೆಯಲ್ಲಿ ಸಿಗ್ತಾ ಇದೆ. ಅದೇ ರೀತಿ ಪರಿಶಿಷ್ಟ ಜಾತಿ ಮತ್ತು ಪಂಗಡದವರಿಗೆ 4,050 ರೂಪಾಯಿಗಳ ಒಂದು ಸಹಾಯಧನ ಈ ಯೋಜನೆಯಲ್ಲಿ ಸಿಗ್ತಾ ಇದೆ. ಬಹಳ ಪ್ರಮುಖವಾಗಿ ಇಲ್ಲಿ ಗಮನಿಸಬೇಕಾದ ಅಂತ ಹೇಳಿದ್ರೆ, ಮುಂಚೆ ಕೇವಲ ಕೃಷಿಕರಿಗೆ ಅಂದ್ರೆ ಪಹಣಿ ಇರತಕ್ಕಂತಹ ರೈತರಿಗೆ ಮಾತ್ರ ಈ ಯೋಜನೆಯ ಸೌಲಭ್ಯ ಸಿಗ್ತಾ ಇತ್ತು. ಅಂದ್ರೆ ಈಗ ಪಹಣಿ ರಹಿತರಿಗೂ ಸಹ ಇದನ್ನ ಒಂದು ಉಪ ಉದ್ದಿಮೆಯಾಗಿ ಅಥವಾ ಉದ್ಯಮವಾಗಿ ಬಳಸ್ಕೊಳ್ಳಿ ಅಂತೇಳಿ ಕೃಷಿ ರಹಿತ ಅಥವಾ ಜಮೀನು ರಹಿತ ಕೃಷಿ ಕಾರ್ಮಿಕರಿಗೂ ಸಹ ಈ ಒಂದು ಯೋಜನೆಯ ಲಾಭವನ್ನ ಪಡ್ಕೊಳ್ಳಿಕ್ ಅವಕಾಶ ಕೊಟ್ಟಿದ್ದಾರೆ. ಹಾಗಾಗಿ ಯಾವುದೇ ವ್ಯಕ್ತಿ ಅವರ ಆಸಕ್ತಿ ಇತ್ತಂತ ಹೇಳಿದ್ರೆ ಪಹಣಿ ಇರಲಿಲ್ಲ ಅಂತಂದ್ರು ಸಹ ಈ ಒಂದು ಯೋಜನೆಯ ಸೌಲಭ್ಯವನ್ನ ಪಡ್ಕೊಳ್ಬಹುದು. ಪಹಣಿ ರಹಿತರಿಗೆ ಈ ಒಂದು ಯೋಜನೆಯಡಿಯಲ್ಲಿ 4 ಜೇನು ಪೆಟ್ಟಿಗೆಗಳನ್ನ ಸಹಾಯದಲ್ಲಿ ಕೊಡ್ತಕ್ಕಂತಹ ಒಂದು ವ್ಯವಸ್ಥೆ ಇದೆ. ಜಮೀನು ಇರ್ತಕ್ಕಂತಹ ರೈತರಿಗೆ 10 ಪೆಟ್ಟಿಗೆಗಳವರೆಗೆ ಸಹಾಯಧನ ನೀಡತಕ್ಕಂತಹ ಅವಕಾಶ ಈ ಯೋಜನೆಯಡಿಯಲ್ಲಿ ಇದೆ. ಇದು ಬಹಳ ಪ್ರಮುಖವಾದದ್ದು. ಅಲ್ಲದೆ ಈಗಾಗಲೇ ಜೇನು ಕೃಷಿಯಲ್ಲಿ ತೊಡಕೊಂಡು ಅದನ್ನ ಇನ್ನೂ ಹೆಚ್ಚಿನ ಪ್ರಮಾಣಕ್ಕೆ ಒಯ್ಯಬೇಕು ಅಂತ ಆಸಕ್ತಿ ಇರತಕ್ಕಂತಹ ರೈತರಿಗೆ ಮಧುವನ ಅಂತೇಳಿ ಒಂದು ಯೋಜನೆ ಇದೆ. ಆ ಯೋಜನೆಯಡಿಯಲ್ಲಿ 1,00,000 ರೂಪಾಯಿಗಳ ಒಂದು ಘಟಕ ವೆಚ್ಚವನ್ನ ಇಲ್ಲಿ ರೂಪಣೆ ಮಾಡಿದ್ದಾರೆ. ಅದರಲ್ಲಿ 75% ಸಹಾಯಧನ ಲಭ್ಯ ಇದೆ. ಅಂದ್ರೆ ಯಾವುದೇ ಒಬ್ಬ ರೈತ ಮಧುವನ ಯೋಜನೆಯನ್ನ ಪಡ್ಕೊಳ್ಬೇಕು ಆ ಸೌಲಭ್ಯವನ್ನ ಅಂತ ಹೇಳಿದ್ರೆ 75% ಸಹಾಯಧನವನ್ನ ಅವರು ಪಡ್ಕೊಳ್ಬಹುದಾಗತ್ತೆ. ಅಂದ್ರೆ 75,000 ರೂಪಾಯಿಗಳ ಸಹಾಯಧನ ಕೇವಲ 25,000 ರೂಪಾಯಿಗಳ ಮಾತ್ರ ರೈತರ ವಂಚಿ ಕಟ್ಟಬೇಕಾಗತ್ತೆ. ಆ ಯೋಜನೆಯ ಸೌಲಭ್ಯವನ್ನ ಪಡ್ಕೊಂಡಿದ್ದೆ ಆದ್ರೆ 14 ಜೇನು ಕುಟುಂಬಗಳು ಸಿಗುತ್ತೆ, 10 ಖಾಲಿ ಪೆಟ್ಟಿಗೆಗಳು, ನ್ಯೂಕ್ಲಿಯಸ್ ಬಾಕ್ಸ್, ಮತ್ತೆ ಜೇನು ತೆಗೆಯುವಂತಹ ಉಪಕರಣ, ಮುಖಪರದೆ, ಹೊಗೆ ತಿದಿ, ಈ ಎಲ್ಲ ಉಪಕರಣಗಳು ಸಹ ಆ ಒಂದು ಯೋಜನೆಯ ವ್ಯಾಪ್ತಿಯಲ್ಲಿ ಬರೋದ್ರಿಂದ ಪರಿಪೂರ್ಣವಾಗಿ ಜೇನು ಕೃಷಿಯಲ್ಲಿ ತೊಡಗಿಸ್ಕೊಳ್ಳಿಕ್ಕೆ ಅದು ಸಹಕಾರಿಯಾಗುತ್ತೆ. ಇದು ಜೇನು ಕೃಷಿಯನ್ನ ಮಾಡ್ತಕ್ಕಂಥವ್ರಿಗೆ. ಇನ್ನ ಈಗಾಗಲೇ ಜೇನು ಕೃಷಿಯನ್ನ ಮಾಡಿ ಜೇನಿನ ಉತ್ಪನ್ನವನ್ನ ಪಡಿತಕ್ಕಂತ ರೈತರಿಗೆ ಆ ಒಂದು ರೈತರ ಒಂದು ಗುಂಪುಗಳನ್ನ ರಚನೆ ಮಾಡಿ ಅಥವಾ ಅದರಲ್ಲಿ ಒಂದು FPO ಅಂತ ಹೇಳ್ತೀವಿ ನಾವು, ರೈತ ಉತ್ಪಾದಕ ಕಂಪನಿಗಳನ್ನ ತೆಗಿಲಿಕ್ಕೆ ಸಹ ಸಹಾಯಧನದ ಒಂದು ಸೌಲಭ್ಯ ಇದೆ. ಆ ಒಂದು ಯೋಜನೆಯ ಒಂದು ಲಾಭವನ್ನು ಸಹ ನಮ್ಮ ಹಲವಾರು ಜೇನು ಕೃಷಿಕರಿಗೆ ಒಟ್ಟುಗೂಡಿ ಒಂದು ಸಂಘವನ್ನ ನಿರ್ಮಾಣ ಮಾಡಿಕೊಂಡು ಅದರ ಮೂಲಕ ಒಂದು ಕಂಪನಿಯನ್ನ ಸ್ಥಾಪನೆ ಮಾಡಿಕೊಂಡ್ರೆ ಆ ಒಂದು ಯೋಜನೆಯ ಸೌಲಭ್ಯವನ್ನ ಪಡ್ಕೊಳ್ಬಹುದು. ಮತ್ತೆ ಆ ಒಂದು ಎಫ್ ಪಿ ಒ ಅನ್ನ ಮಾಡ್ಕೊಂಡ ನಂತರ ಉತ್ಪಾದನೆ ಆಗ್ತಕ್ಕಂತಹ ಜೇನನ್ನ ಸಂಸ್ಕರಿಸಿ ಅದಕ್ಕೆ ಸೂಕ್ತವಾದಂತಹ ಮೌಲ್ಯವರ್ಧನೆ ಮಾಡಿ ಜೇನುತುಪ್ಪವನ್ನ ಬ್ರ್ಯಾಂಡಿಂಗ್ ಮಾಡಿ ನಮ್ಮದೇ ಆದಂತಹ ವಿಶೇಷ ಅಥವಾ ವಿಶಿಷ್ಟವಾದಂತಹ ಒಂದು ಹೆಸರನ್ನ ಕೊಟ್ಟು ಜೇನುತುಪ್ಪವನ್ನ ಮಾರಾಟ ಮಾಡಲಿಕ್ಕೆ ಸಹ ಈ ಯೋಜನೆಯಲ್ಲಿ ಅವಕಾಶ ಇದೆ. ಮತ್ತೆ ಜೇನಿನ ಇತರ ಉತ್ಪನ್ನಗಳು ಅಂದ್ರೆ ನಾವು ಈಗಾಗಲೇ ಮಾರುಕಟ್ಟೆಯಲ್ಲಿ ಗಮನ ಹರಿಸಿರ್ತೀವಿ, ಹಲವಾರು ಜೇನು ಆಧಾರಿತವಾದಂತಹ ಉತ್ಪನ್ನಗಳು ನಮಗೆ ಸಿಗ್ತಾ ಇದೆ. ಅಂತಂದ್ರೆ ಜೇನನ್ನ ಮತ್ತೆ ಈ ಒಂದು ಡ್ರೈ ಫ್ರೂಟ್ಸ್ ಅಂತ ಏನ್ ಹೇಳ್ತೀವಿ, ಒಣ ಹಣ್ಣುಗಳು ಅಂದ್ರೆ ಬಾದಾಮಿ, ಗೋಡಂಬಿ, ದ್ರಾಕ್ಷಿ, ಇವುಗಳನ್ನ ಜೇನಿನಲ್ಲಿ ನೆನೆಸಿಟ್ಟು ಮಾಡ್ತಾ ಇರತಕ್ಕಂತಹ ಉತ್ಪನ್ನಗಳಿರ್ಬೋದು. ಹೀಗೆ ಬೇರೆ ಬೇರೆ ಇತರ ವಿವಿಧ ಉತ್ಪನ್ನಗಳು ಜೇನನ್ನ ಆಧಾರ ಮಾಡಿಕೊಂಡು ಬಳಕೆ ಆಗ್ತಾ ಇರತಕ್ಕಂತಹ ಇತರ ಉತ್ಪನ್ನಗಳನ್ನ ತಯಾರಿ ಮಾಡ್ಲಿಕ್ಕೆ, ಜೇನು ಮೇಣವನ್ನ ಸಂಸ್ಕರಿಸಿದಂತಹ ಉತ್ಪನ್ನಗಳು ಅದರಲ್ಲಿ ಬಾಮ್ ಇರ್ಬೋದು, ಪೇನ್ ಕಿಲ್ಲರ್ ಇರ್ಬೋದು ಅಥವಾ ಕಾಸ್ಮೆಟಿಕ್ಸ್ ಇರ್ಬೋದು, ಇಂತಹ ಉದ್ದಿಮೆಗಳನ್ನ ಮಾಡ್ಲಿಕ್ಕೆ ಸಹ ಈ ಒಂದು ಯೋಜನೆಯಲ್ಲಿ ಅವಕಾಶವನ್ನ ಕಲ್ಪಿಸಲಾಗಿದೆ. ಹಾಗಾಗಿ ಈ ಒಂದು ಯೋಜನೆಯನ್ನ ನಾವು ಅದರ ಒಂದು ರೂಪುರೇಷೆಯನ್ನ ಗಮನಿಸಿದ್ರೆ ಒಬ್ಬ ಕೃಷಿಕ ತಾನು ಜೇನಿನ ಉದ್ಯಮೆಯಲ್ಲಿ ತೊಡಕೊಳ್ಬೇಕಂತ ಹೇಳಿದ್ರೆ ಪರಿಪೂರ್ಣವಾಗಿ ಆ ಒಂದು ಜೇನನ್ನ ನಾವು ಪಡ್ಕೊಳ್ಳಿಕ್ಕೆ ಅವಕಾಶ ಆಗುವಂತಹ ಒಂದು ಸೂಕ್ತವಾದಂತಹ ಸರಳವಾದಂತಹ ಒಂದು ಯೋಜನೆ ಇಲ್ಲಿ ರೂಪುಗೊಂಡಿದೆ. ಅದರಿಂದ ಹೆಚ್ಚಿನ ರೈತ ಬಾಂಧವರು ಈ ಒಂದು ಯೋಜನೆಯನ್ನ ಲಾಭವನ್ನ ತೋಟಗಾರಿಕಾ ಇಲಾಖೆಯ ಮುಖಾಂತರ ಪಡ್ಕೊಳ್ಬೇಕು ಅಂತೇಳಿ ನನ್ನ ಒಂದು ಕಳಕಳಿಯ ಮನವಿ ಈ ಮುಖಾಂತರ. ಮತ್ತೆ ಈ ಒಂದು ಕೃಷಿಯ ವೈಶಿಷ್ಟ್ಯ ಏನು ಅಂತ ಹೇಳಿದ್ರೆ, ನಾವು ಜೇನು ಕೃಷಿಯನ್ನ ನಾವು ಗಮನಿಸಿದ್ರೆ ಬೇರೆ ಎಲ್ಲಾ ಉದ್ದಿಮೆಗಳು ನಮಗೆ ಕೃಷಿಯಲ್ಲಿ ನಾವು ಈಗಾಗಲೇ ಸಾಕಷ್ಟು ಜನ ಒಂದು ಹೈನುಗಾರಿಕೆಯನ್ನ ಮಾಡ್ತಾ ಇದ್ದಾರೆ, ಕುರಿ ಕೋಳಿ ಸಾಕಾಣಿಕೆಯನ್ನ ಮಾಡೋದನ್ನ ನಾವು ಕಾಣ್ತಾ ಇದೀವಿ. ಆದ್ರೆ ಜೇನು ಕೃಷಿಯ ವೈಶಿಷ್ಟ್ಯ ಏನಂತ ಹೇಳಿದ್ರೆ, ಯಾವುದೇ ಒಂದು ವ್ಯಕ್ತಿ ಪ್ರತಿ ದಿವಸ ಆ ಒಂದು ಹುಳವನ್ನ ಗಮನಿಸ್ಬೇಕಂತ ಇಲ್ಲ, ಅಥವಾ ನಮ್ಗೆಲ್ಲಾದ್ರೂ ಒಂದು ಅರ್ಜೆಂಟ್ ಇದೆ, ಒಂದ್ 4 ದಿವಸ ಅದ್ರ ಕಡೆ ನೋಡಕ್ಕಾಗಲ್ಲ ಅಂತ ಹೇಳಿದ್ರು ಸಹ ಅದರ ಅವಶ್ಯಕತೆಗಳನ್ನ ಜೇನು ಹುಳಗಳು ತಮ್ಮಿಂದ ತಾವೇ ಪೂರೈಸಿಕೊಳ್ತವೆ. ಅಂದ್ರೆ ತಮ್ಮಷ್ಟಕ್ಕೆ ತಾವೇ ಹೋಗಿ ಹೊರಗಿನ ಆಹಾರವನ್ನ ತಗೊಂಡ್ಬರ್ತವೆ, ಆಹಾರವನ್ನ ಗೂಡಿನಲ್ಲಿರ್ತಕ್ಕಂಥ ಇತರ ಸದಸ್ಯರುಗಳಿಗೆ ನೀಡ್ತವೆ, ತಮ್ಮ ಶುಚಿತ್ವವನ್ನ ತಾವೇ ಕಾಪಾಡ್ಕೊಳ್ತವೆ. ಹಾಗಾಗಿ ಒಬ್ಬ ಮನುಷ್ಯ ಅದ್ರ ಹಿಂದೆ ಇರಬೇಕು ಅಂತಕ್ಕಂತಹ ಒಂದು ಅವಶ್ಯಕತೆ ಇಲ್ಲ. ಎರಡನೇ ಬಹಳ ಪ್ರಮುಖವಾದಂತಹ ಅಂಶ ಅಂತ ಹೇಳಿದ್ರೆ, ಜೇನು ಕೃಷಿಯನ್ನ ಮಾಡ್ಬೇಕಂತ ಹೇಳಿದ್ರೆ ನಮ್ಮದೇ ಆದಂತಹ ಹೊಲ ಅದಕ್ಕೆ ಆದಂತಹ ಬೆಳೆ ಬೆಳಿಬೇಕಂತ ಇಲ್ಲ. ಬಹಳ ಪ್ರಮುಖವಾಗಿ ಜೇನು ಹುಳಗಳು ಸುಮಾರು 1/2 ರಿಂದ 1 ಕಿಲೋಮೀಟರ್ ವ್ಯಾಪ್ತಿಯವರೆಗೆ ಹೋಗಿ ತಮ್ಮ ಆಹಾರವನ್ನ ತಾವೇ ಸಂಗ್ರಹಿಸಿಟ್ಕೊಂಡು ಬರ್ತಕ್ಕಂತಹ ಒಂದು ಸಾಮರ್ಥ್ಯವನ್ನ ಹೊಂದಿದೆ. ಹಾಗಾಗಿ ಅದಕ್ಕಾಗಿ ವಿಶೇಷವಾದಂತಹ ಬೆಳೆಗಳನ್ನ ಬೆಳೆಯೋದು ಬೇಕಾಗಲ್ಲ. ಮೂರನೇದಾಗಿ, ಸಾಕಷ್ಟು ಫಲ ಅಥವಾ ಜಾಗ ಬೇಕು ಜೇನು ಕೃಷಿಗೆ ಅಂತ ಇಲ್ಲ. ಆ ಜೇನು ಕೃಷಿಯನ್ನ ಹೊಲದಲ್ಲಿ ಮಾಡಬಹುದು, ಮನೆಯ ಅಂಗಳದಲ್ಲಿ ಮಾಡಬಹುದು, ಮನೆಯ ಕಿಟಕಿಯ ಮೇಲೆ ಇರ್ತಕ್ಕಂತ ಸಜ್ಜಾ ಮೇಲೆ ಅಥವಾ ತಾರಸಿಯಲ್ಲಿ ಇಟ್ಟು ಮಾಡಬಹುದು, ಮನೆಯ ಒಳಗಡೆ ರೂಮಿನಲ್ಲಿ ಒಂದು ಮೂಲೆ ಕಿಂಡಿ ಇದ್ರೆ ಸಾಕು ಹೊರಗಡೆ ಒಳ ಹೋಗ್ಲಿಕ್ಕೆ ಬರ್ಲಿಕ್ಕೆ ಅಂತ ಇಕ್ಕಟ್ಟಾದ ಪ್ರದೇಶದಲ್ಲಿ ಸಹ ಜೇನು ಕೃಷಿಯನ್ನ ಮಾಡಬಹುದು. ಹಾಗಾಗಿ ಎಲ್ಲರಿಗೂ ಕೈಗೆ ಸಿಗತಕ್ಕಂತ ಒಂದು ಸುಲಭವಾದಂತಹ ಕೃಷಿ ಅಂತ ಹೇಳಿದ್ರೆ ಜೇನು ಕೃಷಿ. ಈ ಒಂದು ಜೇನು ಕೃಷಿಯನ್ನ ನಾವು ಅವಲಂಬಿಸಿದ್ರೆ ಸಂಪೂರ್ಣ ಸ್ವಾವಲಂಬಿ ಆಗ್ಲಿಕ್ಕೆ ಹಲವಾರು ಅವಕಾಶಗಳಿದೆ. ಬಹಳ ಪ್ರಮುಖವಾಗಿ ಜೇನು ಹುಳುವಿನ ಮಾರಾಟದಿಂದ ಅಂದ್ರೆ ನಿರಂತರವಾಗಿ ಸಂತಾನಾಭಿವೃದ್ಧಿ ಆಗ್ತಾನೆ ಇರುತ್ತೆ. ಹಾಗಾಗಿ ಹೆಚ್ಚಿನ ಒಂದು ಸಂತಾನಾಭಿವೃದ್ಧಿ ಆದಾಗ ಆ ಒಂದು ಹುಳಗಳನ್ನ ನಾವು ವಿಭಜನೆ ಮಾಡಿ ಅಂದ್ರೆ ಒಂದು ಗೂಡನ್ನ ಎರಡು ಗೂಡನ್ನಾಗಿ ವಿಭಜನೆ ಮಾಡಿ ಒಂದು ಗೂಡನ್ನ ಮಾರಾಟ ಮಾಡಿದ್ರೆ ಪ್ರತಿ 3 ತಿಂಗಳಿಗೊಮ್ಮೆ 1 ಕಟ್ಟಿಗೆಯಿಂದ 2,000 ರೂಪಾಯಿಗಳ ಒಂದು ಆದಾಯವನ್ನ ಗಳಿಸಲಿಕ್ಕೆ ಅನುಕೂಲ ಇದೆ. ಮತ್ತೆ ಆ ಒಂದು ಜೇನು ಪೆಟ್ಟಿಗೆಗಳನ್ನ ಇತ್ತೀಚೆಗೆ ಬಾಡಿಗೆ ಕೊಡ್ತಕ್ಕಂತಹ ಒಂದು ಪರಿಪಾಠ ನಮ್ಮಲ್ಲಿರ್ತಕ್ಕಂತಹ ತೋಟಗಳಿಗೆ, ಪ್ರಮುಖವಾಗಿ ದಾಳಿಂಬೆ, ಪಪ್ಪಾಯ ಇಂತಹ ತೋಟಗಳಿಗೆ, ಮಾವು ಇಂತಹ ತೋಟಗಳಿಗೆ ಬಾಡಿಗೆಯಾಗಿ ನೀಡತಕ್ಕಂತಹ ಪರಾಗಸ್ಪರ್ಶ ಕ್ರಿಯೆಗೆ ಬಾಡಿಗೆ ನೀಡತಕ್ಕಂತಹ ಒಂದು ಚಟುವಟಿಕೆ ಪ್ರಾರಂಭ ಆಗಿದೆ. ಅಲ್ಲಿ ಅವುಗಳನ್ನ ಬಾಡಿಗೆ ದುಡಿಸ್ಕೊಳ್ಳಿಕ್ಕೆ ಸಹ ಬಳಕೆ ಮಾಡ್ಕೊಳ್ಬಹುದು. ಇನ್ನ ಹೆಚ್ಚಿನದಾಗಿ ಹಲವಾರು ಉತ್ಪನ್ನಗಳು ನಮಗೆ ಜೇನಿನ ಕೃಷಿಯಿಂದ ದೊರೀತಾ ಇದೆ. ಪ್ರಮುಖವಾಗಿ ಜೇನುತುಪ್ಪ ಇರ್ಬೋದು, ಜೇನಿನ ಮೇಣ, ಪರಾಗ, ಜೇನಿನ ರಾಜಶಾಹಿ ರಸ ಇರ್ಬೋದು, ಜೇನಿನ ವಿಷ, ಜೇನಿನ ಅಂಟು ಹಾಗೂ ಹಲವಾರು ಮೌಲ್ಯವರ್ಧಿತ ಪದಾರ್ಥಗಳು, ಈ ಎಲ್ಲ ಪದಾರ್ಥಗಳ ಉತ್ಪಾದನೆಗೆ ನಾವು ಜೇನು ಕೃಷಿಯನ್ನ ಪ್ರಾರಂಭ ಮಾಡಬಹುದು. ಹಾಗಾಗಿ ಇಲ್ಲಿ ಹವ್ಯಾಸಕ್ಕಾಗಿ ನಾವು ಜೇನು ಕೃಷಿಯನ್ನ ಮಾಡಬಹುದು. ಉತ್ತಮವಾದಂತಹ ಪರಾಗಸ್ಪರ್ಶ ಅಂದ್ರೆ ಬೆಳೆಗಳಲ್ಲಿ ಸುಮಾರು ಕನಿಷ್ಠ 15%-100% ಇಳುವರಿಯ ಹೆಚ್ಚಳಕ್ಕೆ ನಾವು ಪರಾಗಸ್ಪರ್ಶಕ್ಕೆ ಬೇಕಾಗುತ್ತೆ. ಹಾಗಾಗಿ ಪರಾಗಸ್ಪರ್ಶ ಕ್ರಿಯೆಯಲ್ಲಿ ನಾವು ಜೇನು ಕೃಷಿಯನ್ನ ಅಳವಡಿಸ್ಕೊಳ್ಬಹುದು. ಮತ್ತು ಜೇನನ್ನ ಹಲವಾರು ಉತ್ಪನ್ನಗಳನ್ನ, ಉದ್ದಿಮೆಗಳನ್ನ ಸ್ಥಾಪಿಸಲಿಕ್ಕೆ ನಾವು ಈ ಜೇನು ಕೃಷಿಯನ್ನ ಬಳಸ್ಕೊಂಡು ಸಂಪೂರ್ಣವಾಗಿ ಸ್ವಾವಲಂಬಿ ಭಾರತವನ್ನ ಕಟ್ಟುವ ದಿಕ್ಕಿನಲ್ಲಿ ನಾವು ಹೆಜ್ಜೆ ಹಾಕಲಿಕ್ಕೆ ಈ ಒಂದು ಜೇನು ಕೃಷಿ ನಮಗೆ ಸಹಕಾರ ಆಗುತ್ತೆ. ಆದ್ರಿಂದ ಹೆಚ್ಚಿನ ರೈತ ಬಾಂಧವರು ಈ ಜೇನು ಕೃಷಿಯೆಡೆ ತಮ್ಮ ಆಸಕ್ತಿಯನ್ನ ತೋರಿಸಿ ಜೇನು ಕೃಷಿಯನ್ನ ಪ್ರಾರಂಭ ಮಾಡಬೇಕಾದ್ರೆ ಮೊದಲಿಗೆ ನೇರವಾಗಿ ನೀವು ಪೆಟ್ಟಿಗೆಯನ್ನ ಖರೀದಿ ಮಾಡಕ್ ಹೋಗ್ಬೇಡಿ. ದಯವಿಟ್ಟು ಸೂಕ್ತವಾದ ತರಬೇತಿ ಬೇಕು ಅಂತ ಹೇಳಿದ್ರೆ ನಮ್ಮ ಕೃಷಿ ವಿಸ್ತರಣಾ ಶಿಕ್ಷಣ ಕೇಂದ್ರ ಕೊಪ್ಪಳದಲ್ಲಿ ಈ ಒಂದು ತರಬೇತಿ ಸಿಗುತ್ತೆ. ತೋಟಗಾರಿಕೆ ಇಲಾಖೆಯಲ್ಲಿ ನಮ್ಗೆ ತರಬೇತಿಯನ್ನ ಸಿಗುತ್ತೆ, ಗಂಗಾವತಿಯಲ್ಲಿರ್ತಕ್ಕಂತಹ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಸಿಗುತ್ತೆ, ಮತ್ತೆ ನಮ್ಮ ಕೊಪ್ಪಳ ಜಿಲ್ಲೆಯಲ್ಲಿ ಇರತಕ್ಕಂತಹ ಸಂಜೀವಿನಿ ಜೇನು ಕೃಷಿಕರ ಸಂಘದಲ್ಲಿ ನಿಮಗೆ ಸೂಕ್ತವಾದಂತಹ ಒಂದು ತರಬೇತಿಯನ್ನ ತಾವು ಪಡ್ಕೊಳ್ಬಹುದು. ಹೀಗೆ ಸೂಕ್ತವಾದಂತಹ ತರಬೇತಿಯ ನಂತರವೇ ಜೇನು ಕೃಷಿಯನ್ನ ಪ್ರಾರಂಭ ಮಾಡಿ, ಮತ್ತೆ ಬಹಳ ಕಡಿಮೆ ಬಂಡವಾಳದ ಕೃಷಿ ಅಂತ ಹೇಳಿದ್ರೆ ಜೇನು ಕೃಷಿ. ಹಾಗಾಗಿ ಹೆಚ್ಚಿನ ಒಂದು ಹಣವನ್ನ ಹಾಕಿ ಒಂದೇ ಸಲಿಗೆ ಸಾವಿರಾರು ಪೆಟ್ಟಿಗೆ ಅಥವಾ ನೂರಾರು ಪೆಟ್ಟಿಗೆಯನ್ನು ಇಟ್ಟು ಜೇನು ಕೃಷಿಯನ್ನ ಮಾಡತಕ್ಕಂತ ಅವಶ್ಯಕತೆ ಇಲ್ಲ. ಕೇವಲ ಎರಡು ಅಥವಾ ಐದು ಪೆಟ್ಟಿಗೆಗಳ ಮುಖಾಂತರ ಜೇನು ಕೃಷಿಯನ್ನ ಪ್ರಾರಂಭ ಮಾಡಿ ತನ್ನಿಮಿತ್ತ ಹೆಚ್ಚು ಹೆಚ್ಚಾಗಿ ಒಂದು ಪೆಟ್ಟಿಗೆಗಳನ್ನು ಅಭಿವೃದ್ಧಿಗೊಳಿಸಿ ಜೇನು ಕೃಷಿಯನ್ನ ಮಾಡಲಿಕ್ಕೆ ಸಹಕಾರಿ ಇದೆ. ಹಾಗಾಗಿ ಸೂಕ್ತ ಮಾರ್ಗದರ್ಶನದೊಂದಿಗೆ ಸರ್ಕಾರದಿಂದ ಸಿಗ್ತಕ್ಕಂತಹ ಸಹಾಯಧನ ಸೌಲಭ್ಯವನ್ನ ಸದ್ಬಳಕೆ ಮಾಡಿಕೊಂಡು ಈ ಒಂದು ಜೇನು ಕೃಷಿಗೆ ನಿಮ್ಮಿಂದ ನೀವು ಅಳವಡಿಕೆ ಮಾಡ್ಕೊಳ್ಳಿ ಅಂತೇಳಿ ಈ ಒಂದು ಸಂದರ್ಭದಲ್ಲಿ ತಮ್ಮೆಲ್ಲರಿಗೆ ಕರೆ ಕೊಡ್ತಾ, ತಾವು ಯಾವಾಗ್ಲೇ ನಮ್ಮ ಕೃಷಿ ವಿಸ್ತರಣಾ ಶಿಕ್ಷಣ ಕೇಂದ್ರಕ್ಕೆ ಬಂದರೂ ಸಹ ಸೂಕ್ತವಾದಂತಹ ತರಬೇತಿ ಉಚಿತವಾಗಿ ನೀಡಲಿಕ್ಕೆ ಸಿದ್ಧರಿದ್ದೇವೆ ಅಂತ ಈ ಒಂದು ಮೂಲಕ ತಮಗೆ ತಿಳಿಸ್ತಾ, ನನ್ನ ದೂರವಾಣಿ ಸಂಖ್ಯೆ 9900145705. ಈ ಒಂದು ದೂರವಾಣಿಗೆ ತಾವು ದಯವಿಟ್ಟು ಕರೆ ಮಾಡಿ ನನ್ನ ಇರುವಿಕೆಯನ್ನ ತಾವು ಖಚಿತಪಡಿಸಿಕೊಂಡು ಬಂದಿದ್ದೆ ಆದ್ರೆ ತರಬೇತಿಯನ್ನ ಮತ್ತೆ ಹೆಚ್ಚಿನ ಒಂದು ಮಾಹಿತಿಯನ್ನ ಪಡ್ಕೊಂಡು ಜೇನು ಕೃಷಿಯನ್ನ ಪ್ರಾರಂಭಿಸಬಹುದು ಅಂತ ಹೇಳ್ತಾ ತಮ್ಮೆಲ್ಲರಿಗೆ ಹೃತ್ಪೂರ್ವಕವಾದಂತಹ ಧನ್ಯವಾದಗಳು. ಕೆಲವರೇ ಇದುವರೆಗೆ ಡಾಕ್ಟರ್ ಬದ್ರಿ ಪ್ರಸಾದ್ ಅವರಿಂದ ರೈತರಿಗಾಗುವಂತಹ ಉಪಯೋಗಗಳು ಈ ಕುರಿತು ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಈಗ ಕೇಳಿ ಶೀತಕ ಕುರಿತು ಡಾಕ್ಟರ್ ಶಿಲ್ಪಾ ಅವರಿಂದ ಕಿರು ಮಾಹಿತಿ. ಗ್ರಾಮೀಣ ಶೀತಕ ಅಂತ ಹೇಳಿ, ಗ್ರಾಮೀಣ ಶೀತಕ ಅಂತಂದ್ರೆ ನಾವೇನಿಗೆ ರೆಫ್ರಿಜರೇಟರ್ ಅಥವಾ ಫ್ರಿಜ್ಗಳನ್ನ ಬಳಸ್ತೀವಿ ಅದೇ ರೀತಿ ನಾವು ಮನೆಯಲ್ಲೇ ತಯಾರಿಸ್ತಕ್ಕಂಥದ್ದು ಕಡಿಮೆ ಖರ್ಚಿನಲ್ಲಿ ಶೀತಕ. ತರಕಾರಿಗಳಲ್ಲಿ ಹಾಗೂ ಹಣ್ಣುಗಳಲ್ಲಿ ದೇಹದ ಬೆಳವಣಿಗೆಗೆ ಬೇಕಾದಂತ ಜೀವಸತ್ವಗಳು ಖನಿಜಗಳು ಸಾಕಷ್ಟು ಇರ್ತವೆ. ಅವುಗಳು ಒಣಗಿದ್ರೆ ಏನಾಗುತ್ತೆ, ಅದರಲ್ಲಿರ್ತಕ್ಕಂಥ ಪೋಷಕಾಂಶಗಳು ನಷ್ಟ ಆಗುತ್ತೆ. ಹಣ್ಣು ಮತ್ತು ತರಕಾರಿಗಳು ಒಣದಂತೆ ಇಡ್ಲಿಕ್ಕೆ ಈ ಗ್ರಾಮೀಣ ಶೀತಕ ಅನ್ನೋದು ಒಂದು ಒಳ್ಳೆ ಸಾಧನ ಅಂತ ಹೇಳ್ಬಹುದು. ಇದರಲ್ಲಿ ನಾವು ಸೊಪ್ಪು ಮತ್ತಿತರ ತರಕಾರಿಗಳನ್ನ ಕನಿಷ್ಠ 5-6 ದಿನಗಳವರೆಗೆ ಒಣಗದಂತೆ ಅಥವಾ ಕೆಡದಂತೆ ಇಡಬಹುದು. ಸಾಮಾನ್ಯವಾಗಿ ಗ್ರಾಮೀಣ ಪ್ರದೇಶಗಳಲ್ಲಿ ಏನು ಈ ವಿದ್ಯುತ್ತಿನ ಸರಬರಾಜು ಸಹ ಸರಿಯಾಗಿ ಇರೋದಿಲ್ಲ, ಹಾಗಾಗಿ ರೆಫ್ರಿಜರೇಟರ್ಗಳನ್ನ ಕೆಲವೊಬ್ಬರಿಗೆ ಇಟ್ಕೊಳ್ಲಿಕ್ಕೆ ಆಗೋದಿಲ್ಲ. ಆ ಸಮಯದಲ್ಲಿ ಗ್ರಾಮೀಣ ಶೀತಕಗಳನ್ನ ಅವರು ಬಳಸಬಹುದು. ಈ ಗ್ರಾಮೀಣ ಶೀತಕನ ಕುಂಬಾರ್ನಿಂದ ಮಾಡಲ್ಪಟ್ಟಂತ ಒಂದು ಹೊಸ ನಮೂನೆ ಗಡಿಗೆ ಅಂತ ಹೇಳ್ಬಹುದು. ಇದರಲ್ಲಿ 2 ಗಡಿಗೆ ಮತ್ತೊಂದು ಮುಚ್ಚಳ ಇರುತ್ತೆ. 1 ಗಡಿಗೆ ದೊಡ್ಡದು ಮತ್ತೆ 1 ಗಡಿಗೆ ಅದರೊಳಗಡೆ ತೂರ್ತಕ್ಕಂಥದ್ದು ಆಗಿರುತ್ತೆ. ಇದರ ಮುಚ್ಚಳಕ್ಕೆ ರಂಧ್ರಗಳು ಮಾಡಿರ್ತಾರೆ. ಇದನ್ನ ನಾವು ಕುಂಬಾರನಿಗೆ ಹೇಳು ಸಹ ನಾವು ಮಾಡಿಸ್ಕೋಬಹುದು. ಈ ರಂಧ್ರಗಳನ್ನ ಏನ್ ಮಾಡಿರ್ತಾರೆ, ಅದರಿಂದ ಗಾಳಿ ಒಳಗಡೆ ಹೋಗಿ ತರಕಾರಿಗಳು ತಾಜಾ ಇರ್ಲಿಕ್ಕೆ ಸಾಧ್ಯತೆ ಇದೆ. ಸೊ ಇದನ್ನ ಹೆಂಗ್ ಉಪಯೋಗಿಸೋದು ಅಂತಂದ್ರೆ, ದೊಡ್ಡ ಗಡಿಗೆ ಒಳಗೆ ನೀರ್ ಹಾಕ್ಬೇಕು, ಎರಡನೇ ಅಂದ್ರೆ ಚಿಕ್ಕ ಗಡಿಗೆ ಅದ್ರೊಳಗಡೆ ಇಡ್ಬೇಕು, ತೂರೋ ತರ ಇರ್ಬೇಕು, ಅದ್ರೊಳಗಡೆ ತೂರಿಸ್ಬಿಟ್ಟು ಅದರಲ್ಲಿ ಈ ಚಿಕ್ಕ ಗಡಿಗೆ ತಳ ಸ್ವಲ್ಪ ಮಾತ್ರ ದೊಡ್ಡ ಗಡಿಗೆಯಲ್ಲಿ ಹಾಕಿರೋ ನೀರಿಗೆ ತಗ್ಲೋಂತಿರ್ಬೇಕು. ಈ ಚಿಕ್ಕ ಗಡಿಗೆಯಲ್ಲಿ ತರಕಾರಿಗಳನ್ನ ಇಡಬೇಕು. ತರಕಾರಿಗಳನ್ನ ತೊಳೆದು ಚೆನ್ನಾಗಿ ಒರೆಸಿ ಇಡುವಾಗ ಭಾರವಾದ ತರಕಾರಿಗಳು ಅಂದ್ರೆ ಕ್ಯಾಬೇಜು ಬದನೆಕಾಯಿ ಅಂತವುಗಳನ್ನ ಕೆಳಗಿಟ್ಟು ಮೇಲೆ ಸೊಪ್ಪು ಹಸಿಮೆಣಸಿನ್ಕಾಯಿ ಈ ತರದ ಹಗುರವಾದಂತ ತರಕಾರಿಗಳನ್ನ ಮೇಲೆ ಇಡಬೇಕು. ಗಡಿಗೆಯಲ್ಲಿರೋ ನೀರನ್ನ ಬದಲಾಯಿಸಿ ಬೇರೆ ನೀರನ್ನ ಹಾಕ್ತಾ ಇರ್ಬೇಕು, ಅಂದ್ರೆ ತರಕಾರಿ ಕೆಡೋದಿಲ್ಲ. 2 ದಿವಸಕ್ಕೊಮ್ಮೆ ಗಡಿಗೆಯೊಳಗಿನ ತರಕಾರಿಗಳನ್ನ ತೆಗೆದು ಒರೆಸಿ ಮತ್ತೆ ಇಡಬೇಕು. ಈ ವಾರಕ್ಕೊಮ್ಮೆ ಆದ್ರೂ ಹೊರಗಿನ ಗಡಿಗೆ ಮತ್ತು ಒಳಗಿನ ಗಡಿಗೆಯನ್ನ ತೊಳ್ಬೇಕು. ಇದರಿಂದ ನಾವು ಮನೆಯಲ್ಲಿನೇ ಏನು ಒಂದು ರೆಫ್ರಿಜರೇಟರ್ ಇಲ್ದೇನೆ ಈ ಗ್ರಾಮೀಣ ಶೀತಕವನ್ನ ಬಳಸಿಬಿಟ್ಟು ನಾವು ತರಕಾರಿಗಳನ್ನ ಕೆಡದ ಹಾಗೆ ಒಂದು ವಾರದವರೆಗೂ ಮನೆಗಳಲ್ಲಿ ಬಳಸಬಹುದಾಗಿದೆ. ಕೆಳಗರೆ ಇದುವರೆಗೆ ಡಾಕ್ಟರ್ ಶಿಲ್ಪಾ ಅವರಿಂದ ರೈತರಿಗೆ ಸಲಹೆ ಕೇಳಿದಿರಿ. ಈಗ ಕೃಷಿ ಗೀತೆಗಳನ್ನು ಕೇಳೋಣ. ಬಂದ ಬಂದ ನೇಗಿಲ ಯೋಗಿ, ಬಂದ ಬಂದ ನೇಗಿಲ ಯೋಗಿ, ಬಂದ ಬಂದ ನೇಗಿಲ ಯೋಗಿ, ಬಂದ ಬಂದ ನೇಗಿಲ ಯೋಗಿ, ಬಂದ ಬಂದ ನೇಗಿಲ ಯೋಗಿ, ಬಂದ ಬಂದ ನೇಗಿಲ ಯೋಗಿ. ಭೂಮಿಯ ಬದುಕನ್ನು ಸರಿದಾರಿಗೆ ತರಲು, ಅಸ್ಥಿರ ಬಾಳನ್ನು ಸುಸ್ಥಿರಗೊಳಿಸಲು, ಭೂಮಿಯ ಬದುಕನ್ನು ಸರಿದಾರಿಗೆ ತರಲು, ಅಸ್ಥಿರ ಬಾಳನ್ನು ಸುಸ್ಥಿರಗೊಳಿಸಲು, ಬಂದ ಬಂದ ನೇಗಿಲ ಯೋಗಿ, ಬಂದ ಬಂದ ನೇಗಿಲ ಯೋಗಿ, ಬಂದ ಬಂದ ನೇಗಿಲ ಯೋಗಿ, ಬಂದ ಬಂದ ನೇಗಿಲ ಯೋಗಿ.